ಇನ್ನು ಈ ರಬ್ಬರ್ ನಾವು ಬೆಳೆಯಬೇಕು ಅಂದರೆ ಮಣ್ಣು ಹೇಗಿದ್ರೆ ಒಳ್ಳೆಯದು, ಹವಾಗುಣ ಹೇಗಿರಬೇಕಾಗತ್ತೆ? ಇದು ಒಂದು ಪ್ರಮುಖವಾದಂಥ ಅಂಶ. ಎಲ್ಲ ಮಣ್ಣು ಮತ್ತು ಎಲ್ಲ ಇದರಲ್ಲೂ ಬೆಳೆಯಬಹುದಾದರೂ ಸಹ ಅಧಿಕ ಇಳುವರಿ ಮತ್ತೆ ಗಿಡ ಚೆನ್ನಾಗಿ ಬೆಳೆದು ನಮಗೆ ಅಧಿಕ ಇಳುವರಿಯನ್ನು ಕೊಡಬೇಕಾದ್ರೆ ನಾವು ಉತ್ತಮವಾಗಿ ನೀರು ಬಸಿದು ಹೋಗುವಂತಹ ಎಲ್ಲ ತರಹದ ಮಣ್ಣುಗಳಲ್ಲಿ ಬೆಳೆಯಬಹುದು. ಆದರೂ ಬೆಳೆಯಬಹುದು ಇದು ಕೂಡ ಕೆಂಪು ಗೋಡು ಮಣ್ಣು, ಕಪ್ಪು ಗೋಡು ಮಣ್ಣು ಮತ್ತು ಜಂಬಟ್ಟಿಗೆ ಮಣ್ಣುಗಳು, ಈ ಮೂರು ತರಹದ ಮಣ್ಣುಗಳು ಈ ಒಂದು ಬೆಳೆಯನ್ನು ಬೆಳೆಯೋದಕ್ಕೆ ಸೂಕ್ತ. ಮತ್ತು ಈ ಮಣ್ಣಿನ ರಸಸಾರ ಸುಮಾರು 4.5-6 ಇದ್ದಲ್ಲಿ ಈ ಬೆಳೆ ಉತ್ತಮವಾಗಿ ಬರುತ್ತೆ. ಅಂದ್ರೆ ಆಮ್ಲೀಯತೆ ಇರಬೇಕು. ಹೌದು, ಒಂದು ಮಣ್ಣಲ್ಲಿ. ಹೌದು, ಆ ಒಂದು ರಸಸಾರ ರಸಸಾರ ಇದ್ರೆ ಗಿಡ ಚೆನ್ನಾಗಿ ಬೆಳೆದು ಒಳ್ಳೆ ಇಳುವರಿಯನ್ನ ಕೊಡುತ್ತೆ. ಇದನ್ನ ನೋಡಿದ್ರೆ ಏನ್ ಗೊತ್ತಾಗುತ್ತೆ ಅಂದ್ರೆ ಹೆಚ್ಚು ಮಳೆ ಬೀಳುವಂತ ಪ್ರದೇಶಗಳಲ್ಲಿ ನಿಮ್ಗೆ ಗೊತ್ತೇ ಇದೆ, ಹೆಚ್ಚು ಮಳೆ ಇದ್ದ ಪ್ರದೇಶಗಳಲ್ಲಿ ಅಸಿಡಿಕ್ ಪಿಎಚ್ ಇರ್ತದೆ. ಹೌದು, ಈ ಒಂದು ಪಿಎಚ್ ಅಲ್ಲಿ ಈ ಒಂದು ಬೆಳೆ ತುಂಬಾ ಚೆನ್ನಾಗಿ ಬರುತ್ತೆ. ಉಷ್ಣಾಂಶ ಎಲ್ಲ ಎಷ್ಟಿರ್ಬೇಕಾಗುತ್ತೆ? ಇನ್ನು ಈ ಹವಾಗುಣಕ್ಕೆ ಬಂದರೆ ಹೆಚ್ಚು ತೇವಾಂಶವುಳ್ಳ ಹಾಗೂ 25-35°C ಉಷ್ಣತೆ ಇರಬೇಕಾಗುತ್ತೆ ಈ ಒಂದು ಗಿಡ ಚೆನ್ನಾಗಿ ಬರಬೇಕಾದ್ರೆ. ಸುಮಾರು 2,000-2,500 mm ಮಳೆ ಬೀಳುವಂತ ಪ್ರದೇಶ ಆಗಿದ್ದು ಈ ಒಂದು ಮಳೆ ಸಮನಾಗಿ ಹಂಚಿಕೆ ಆಗಿದ್ರೆ ತುಂಬಾ ಒಳ್ಳೆಯದು, ಈ ಬೆಳೆ ತುಂಬಾ ಚೆನ್ನಾಗಿ ಬರ್ತದೆ. ಈ ಒಂದು ವಾತಾವರಣ ಇದ್ರೆ ಬೆಳೆ ಚೆನ್ನಾಗಿ ಬೆಳೆದು ನಮಗೆ ಉತ್ತಮ ಇಳುವರಿನ ನಾವು ನಿರೀಕ್ಷಣೆ ಮಾಡಬಹುದು. ಅಂದ್ರೆ ಬೆಚ್ಚಗಿನ ವಾತಾವರಣ ಇರಬೇಕಾಗತ್ತೆ, ಮಳೆನೂ ಕೂಡ ಹಂಚಿ ಬೀಳಬೇಕಾಗುತ್ತೆ, ಅಂತ ಪ್ರದೇಶದಲ್ಲಿ ಈ ಬೆಳೆಯನ್ನು ನಾವು ಬೆಳೆಯಬಹುದು. ಮುಖ್ಯವಾಗಿ ಈ ರಬ್ಬರ್ ಬೆಳೆಯನ್ನು ಪ್ರಾರಂಭ ಮಾಡೋದಕ್ಕೆ ಯಾವ ಕಾಲ ಸೂಕ್ತ ಅಂತೀರಾ? ಈಗ ನಾವು ಜೂನ್ ಜುಲೈ ತಿಂಗಳಲ್ಲಿ ಮತ್ತು ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಇದನ್ನು ನಾಟಿ ಮಾಡ್ಬೋದು. ನೀವು ಜೂನ್ ಜುಲೈ ತಿಂಗಳಲ್ಲಿ ನಾಟಿ ಮಾಡಬೇಕು ಅಂದರೆ ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶ ಆಗಿದ್ದರೆ ಆ ಒಂದು ಪ್ರದೇಶಗಳಲ್ಲಿ ನಾವು ಜೂನ್ ಜುಲೈಲಿ ನಾಟಿ ಮಾಡಿದ್ರೆ ಗಿಡ ಚೆನ್ನಾಗಿ ಬೆಳ್ಕೊಳುತ್ತೆ. ಅಂತ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶಗಳಾದರೆ ನಾವು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳನ್ನು ಆಯ್ಕೆ ಮಾಡತಕ್ಕಂಥದ್ದು ತುಂಬ ಒಳ್ಳೆಯದು. ಮಳೆ ಕಡಿಮೆ ಆದಮೇಲೆ ಸಸಿ ನಾಟಿ ಮಾಡ್ತಕ್ಕಂಥದ್ದು. ಇದು ಯಾವುದೇ ನಾವು ಕೃಷಿ ಮಾಡಬೇಕಾದ್ರೆ ಸರಿಯಾದಂಥ ತಳಿಗಳನ್ನು ಬಳಸ್ಕೊಳ್ಳೋದು ಬಹಳ ಮುಖ್ಯ. ಈ ರಬ್ಬರ್ ಬೆಳೆಯಲ್ಲಿರುವಂಥ ತಳಿಗಳು ಯಾವ್ಯಾವು ಅಂತೀರಿ? ಒಂದು ರಬ್ಬರ್ ಬೆಳೆಯಲ್ಲಿ ಪ್ರಮುಖವಾಗಿ RRIM 700 ಅಂತಕ್ಕಂಥ ಒಂದು ತಳಿ ಇದೆ. ಇದು ಹೆಚ್ಚು ಇಳುವರಿ ಕೊಡುವ ತಳಿಯಾಗಿದ್ದು ನಾಟಿ ಮಾಡಿದ 8 ವರ್ಷಗಳಲ್ಲಿ ಇದು ರಬ್ಬರ್ ಉತ್ಪಾದನೆ ಮಾಡಿಸುತ್ತೆ. ಅಂತ ಈ ತಳಿ ಬಿರುಗಾಳಿ ಇದ್ರೆ ಅಥವಾ ಗಾಳಿ ಜಾಸ್ತಿ ಇರ್ತಕ್ಕಂಥ ಪ್ರದೇಶಕ್ಕೆ ಇದು ಸೂಕ್ತವಾದಂಥ ತಳಿ ಅಲ್ಲ. ಆದ್ದರಿಂದ ಗಾಳಿ ಎಲ್ಲಿ ಜಾಸ್ತಿ ಇರ್ತದೆ ಆ ಒಂದು ಪ್ರದೇಶದಲ್ಲಿ ಈ ಒಂದು ಈ ತಳಿಯನ್ನು ಬೆಳೆಯಬಾರದು. ಇನ್ನು ಎರಡನೇ ತಳಿ RRIM 600 ಅಂತ ಒಂದು ತಳಿ ಇದೆ. ಇದು ಎತ್ತರವಾಗಿ ಬೆಳೆತಕ್ಕಂಥ ತಳಿ ಹಾಗೂ ಕಡಿಮೆ ರಂಬಗಳನ್ನು ಹೊಂದಿರ್ತದೆ. ಎಲೆಗಳು ಮತ್ತು ಕೊಂಬೆಗಳು ಹಳದಿ ಬಣ್ಣವಾಗಿರ್ತವೆ. ನೀವು ರಬ್ಬರ್ ನೋಡಿದ ತಕ್ಷಣ ಹಸಿರು ಬಣ್ಣ ಇರ್ತದೆ, ಇವು ಹಳದಿ ಬಣ್ಣದಿಂದ ಕೂಡಿರ್ತದೆ. ಈ ಒಂದು ತಳಿ ಹಲವು ರೋಗಗಳು, ಈ ರಬ್ಬರ್ಗೇನು ರೋಗಗಳು ಬರ್ತವೋ ಆ ರೋಗಗಳಿಗೆ ನಿರೋಧಕ ಶಕ್ತಿಯನ್ನು ಹೊಂದಿರ್ತದೆ. ಇನ್ನು ಮುಂದಿನ ತಳಿ GT1 ಅಂತ, GT1 ಅಂತೀವಿ ಅದು. ಇದು ಉತ್ತಮ ಇಳುವರಿ ಕೊಡುವ ತಳಿಯಾಗಿರ್ತದೆ. ಇದು ಕೂಡ ಮರದ ಗಾತ್ರ ತುಂಬ ದಪ್ಪವಾಗಿದ್ದು ಹೆಚ್ಚು ಇಳುವರಿ ಕೊಡ್ತದೆ ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಈ ಒಂದು ತಳಿ ಪಡ್ಕೊಂಡಿದೆ. ಇನ್ನು ಮುಂದಿನ ತಳಿ ನೋಡೋದಾದರೆ RRII 105 ಇದು ಒಂದು ಸಹ ಅಧಿಕ ಇಳುವರಿ ಕೊಡ್ತಕ್ಕಂಥ ಕ್ಲೋನ್. ಇದು ರಬ್ಬರ್ ಬೆಳೆ ಇದರಲ್ಲಿ ಐಡೆಂಟಿಫೈ ಮಾಡಿರತಕ್ಕಂಥದ್ದು. ಇದು ಕಡಿಮೆ ಎತ್ತರ ಇರ್ತದೆ. ಕಡಿಮೆ ಎತ್ತರ ಇರತಕ್ಕಂಥ ಪ್ರದೇಶಗಳಲ್ಲಿ ವಾಣಿಜ್ಯ ಕೃಷಿ ಮಾಡೋದಕ್ಕೆ ಇದು ಸೂಕ್ತವಾದಂಥ ಈ ತಳಿ. ಇನ್ನೂ ಒಂದು ತಳಿ ಇದೆ, ಅದು ಇತ್ತೀಚಿನ ತಳಿ PB 235 ಅಂತ ಈ ತಳಿ ಹೆಸರು. ಇದು ಸಹ ಅಧಿಕ ಇಳುವರಿಯನ್ನು ಕೊಡ್ತಕ್ಕಂಥ ಕ್ಲೋನ್ ಆಗಿದ್ದು ಮಲೆನಾಡಿನ ಗುಡ್ಡಗಾಡು ಪ್ರದೇಶಗಳಿಗೆ ಉತ್ತಮ ಬೆಳವಣಿಗೆ ಮತ್ತು ಹಾಲಿನ ಇಳುವರಿಗೆ ಇದು ಸೂಕ್ತವಾದಂಥ ಒಂದು ತಳಿ. ಇವು ಮುಖ್ಯವಾದಂಥ ತಳಿಗಳು. ಇನ್ನು ನಾವು ಬೇಸಾಯ ಮಾಡ್ಕೋಬೇಕು ಅಂದರೆ ಸಸ್ಯಗಳು ಎಷ್ಟು ಬೇಕಾಗುತ್ತೆ, ಗೊಬ್ಬರ ಎಲ್ಲ ಎಷ್ಟೆಷ್ಟು ಕೊಡಬೇಕಾಗುತ್ತೆ? ರಬ್ಬರ್ ಬೆಳೆಯನ್ನು ಬೆಳಿಬೇಕು ಅಂದರೆ ಪ್ರತಿ ಹೆಕ್ಟರ್ಗೆ ಅಂದರೆ 2.5 ಎಕರೆಗೆ ಸುಮಾರು 400 ಗಿಡಗಳು ಬೇಕಾಗುತ್ತೆ. 400 ಗಿಡಗಳಂದರೆ ಸಾಲಿನಿಂದ ಸಾಲಿಗೆ 5 ಮೀಟ್ರು, ಗಿಡದಿಂದ ಗಿಡಕ್ಕೆ 5 ಮೀಟ್ರ್ ಅಂತರವನ್ನು ನಾವು ಕಾಪಾಡ್ಕೋಬೇಕಾಗುತ್ತೆ. ಈ ಒಂದು 5 ಮೀಟ್ರ್ ಬಿಟ್ಟರೆ ನೀವು 1 ಎಕ್ಟರ್ಗೆ ಸುಮಾರು 400 ಗಿಡಗಳು ಬೇಕಾಗುತ್ತೆ. ಇನ್ನು ಕೊಟ್ಟಿಗೆ ಗೊಬ್ಬರ ಪ್ರಮುಖವಾದಂಥ ಒಂದು ಗೊಬ್ಬರ ಆಗಿರೋದ್ರಿಂದ ಸುಮಾರು 10 ಟನ್ಗಳು ಬೇಕಾಗುತ್ತೆ ಇದು ನೀವು ಪ್ರತಿ ಹೆಕ್ಟರ್ಗೆ. ಪ್ರತಿ ಗಿಡಕ್ಕೆ ನಾವು 15 kg ಗೊಬ್ಬರ ಹಾಕಬೇಕಾಗುತ್ತೆ ಕೊಟ್ಟಿಗೆ ಗೊಬ್ಬರ. ಈಗ ಹಾಕೋದ್ರಿಂದ ನಾವು ಉತ್ತಮ ಗಿಡದ ಬೆಳವಣಿಗೆ ಹೊಂದಿ ಒಳ್ಳೆ ಇಳುವರಿಯನ್ನು ಸಹ ನಾವು ಪಡೆಯಬಹುದು. ಇದರ ಜೊತೆಗೆ ಕೊಟ್ಟಿಗೆ ಗೊಬ್ಬರಗಳು ಸಹ ಅದೇ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ರಾಸಾಯನಿಕ ಗೊಬ್ಬರಗಳು ಇದರಲ್ಲಿ ಮೊದಲನೇ ವರ್ಷದಲ್ಲಿ ಸುಮಾರು ಸಾರಜನಕ ಪ್ರತಿ ಗಿಡಕ್ಕೆ ನಾವು 25 ಗ್ರಾಂ ಸಾರಜನಕವನ್ನು ಕೊಡಬೇಕಾಗುತ್ತೆ. 25 ಗ್ರಾಂ ರಂಜಕ, ಸುಮಾರು 10 ಗ್ರಾಂ ಪೊಟಾಸ್ ಕೊಡಬೇಕಾದಂಥ ಗೊಬ್ಬರದ ಪ್ರಮಾಣ. ಇನ್ನು ಗಿಡಗಳಿಗೆ 2ನೇ ವರ್ಷ ಆದಾಗ ಸುಮಾರು 90 ಗ್ರಾಂ ಸಾರಜನಕ, 90 ಗ್ರಾಂ ರಂಜಕ, 40 ಗ್ರಾಂ ಪೊಟಾಸ್ ಈ ಒಂದು ಪ್ರಮಾಣದಲ್ಲಿ ನಾವು ಗೊಬ್ಬರವನ್ನು ಕೊಡಬೇಕು. ಇನ್ನು 3ನೇ ವರ್ಷದ ಗಿಡಗಳಿಗೆ ಸುಮಾರು 110 ಗ್ರಾಂ ಸಾರಜನಕ, 110 ಗ್ರಾಂ ರಂಜಕ ಹಾಗೂ 50 ಗ್ರಾಂ ಪೊಟಾಷ್. ಇದನ್ನ 3ನೇ ವರ್ಷದ ಗಿಡಗಳಿಗೆ ಕೊಡಬೇಕಾಗತ್ತೆ. ಇನ್ನು 4ನೇ ವರ್ಷದ ಗಿಡಗಳಿಗೆ ಗೊಬ್ಬರ ಕೊಡತಕ್ಕಂಥ ಪ್ರಮಾಣ ಕಡಿಮೆ ಆಗುತ್ತೆ, ಅಲ್ಲಿವರೆಗೆ ಗಿಡ ಬೆಳೆದಿರ್ತದೆ. ಆ ನಂತರ ನಾವು 4ನೇ ವರ್ಷದಲ್ಲಿ ಸುಮಾರು 90 ಗ್ರಾಂ ಸಾರಜನಕ, 90 ಗ್ರಾಂ ರಂಜಕ ಹಾಗೂ 40 ಗ್ರಾಂ ಪೊಟಾಷ್ ಸಾಕಾಗುತ್ತೆ. ಅಲ್ಲಿಗೆ ಸಾಕಷ್ಟು ಬೆಳವಣಿಗೆ ಹೊಂದಿ ಇಳುವರಿ ಕೊಡಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ಇದು ಮಾಡ್ಬೋದು. ಇನ್ನು 5ನೇ ವರ್ಷದಿಂದ ಉತ್ಪಾದನೆ ಕೊಡೋವರೆಗೂ, ಹಾರ್ವೆಸ್ಟಿಂಗ್ ಬರೋವರೆಗೂ ಸಹ ನಾವು 140 ಗ್ರಾಂ ಸಾರಜನಕ, 90 ಗ್ರಾಂ ರಂಜಕ ಹಾಗೂ 60 ಗ್ರಾಂ ಪೊಟಾಷ್ ಇದನ್ನು ನಾವು ಗಿಡಗಳಿಗೆ ಕೊಡ್ತಾ ಹೋಗ್ಬೋದು ಪ್ರತಿ ವರ್ಷ. ಇದು 5 ವರ್ಷಗಳ ನಂತರ ನಾವು ಇದನ್ನು ಒಂದೇ ಪ್ರಮಾಣವನ್ನು ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಇನ್ನು ನಾವು ಬೇಸಾಯ ಮಾಡಬೇಕು ಅಂದರೆ ಭೂಮಿ ಸಿದ್ಧತೆಯನ್ನು ಮಾಡ್ಕೋಬೇಕಾಗತ್ತೆ, ಸರಿಯಾದಂಥ ಅಂತರವನ್ನು ಪಾಲಿಸ್ಬೇಕಾಗತ್ತೆ, ಸರಿಯಾದಂಥ ನಾಟಿ ಕ್ರಮವನ್ನು ಅನುಸರಿಸಬೇಕಾಗತ್ತೆ. ಹೌದು, ಈ ವಿಚಾರಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಈಗ ನೀವು ಯಾವ ಭೂಮಿಯಲ್ಲಿ ಈಗ ಪ್ರಮುಖವಾದಂಥ ಭೂಮಿಯಲ್ಲಿ ನಾವು ವ್ಯವಸಾಯ ಮಾಡಬೇಕು ಅಂತೀವಿ ಅಥವಾ ರಬ್ಬರ್ ಬೆಳೆಯನ್ನು ತಗೋಬೇಕು ಅಂತಿದ್ದೀವೋ, ಆ ಭೂಮಿಯಲ್ಲಿ ಮೊದಲು ನಾವು ಎಲ್ಲ ಈ ಗಿಡ ಗಂಟೆಗಳೇನಿರ್ತವೆ ಇದನ್ನೆಲ್ಲ ತೆಗೆದು ಎಲ್ಲವನ್ನ ಸ್ವಚ್ಛಗರಿಸಿ ನೆಲವನ್ನು ಮಟ್ಟ ಮಾಡಬೇಕಾಗತ್ತೆ. ಇದು ಮಾಡಿದ ಮೇಲೆ 1 ಘನ ಅಡಿ ಅಂದರೆ 1 ಮೀಟ್ರು, 1 ಘನ ಅಡಿ ಅಂದರೆ ನಿಮಗೆ 30 ಸೆಂಟಿಮೀಟ್ರ್ ಉದ್ದ, 30 ಸೆಂಟಿಮೀಟ್ರ್ ಆಗಲ್ಲ ಅಂದರೆ 1 ಘನ ಅಡಿ ಉದ್ದ ಆಗಲ್ಲ ಆಳ ಆಳ ಈ ಒಂದು ಸೈಜಿನ ಗುಂಡಿಗಳನ್ನು ನಾವು 5 ಮೀಟರ್ ಅಂತರ, ಅದು ಸಾಲಿನಿಂದ ಸಾಲಿಗೆ 5 ಮೀಟರ್, ಗಿಡದಿಂದ ಗಿಡಕ್ಕೆ 5 ಮೀಟರ್ ಅಂತರದಲ್ಲಿ ಗುಣಿಗಳನ್ನು ಮಾಡಬೇಕಾಗತ್ತೆ. ಅದರಲ್ಲಿ ಗುಣಿಗಳನ್ನು ಮಾಡಿದಾಗ ಮೇಲ್ ಮಣ್ಣುಗಳನ್ನು ಸಪ್ರೇಟ್ ಆಗಿ ಎತ್ತಿಟ್ಕೋಬೇಕು. ಆಗ ನೀವು ಫಿಲ್ ಮಾಡೋದಾಗ ಕೆಳಭಾಗದಲ್ಲಿ ಹಾಕಿ ಮಾಡೋದ್ರಿಂದ ಸಾಯಿಲ್ ಅಲ್ಲಿ ಏನು ಜೀವಾಣುಗಳಿರ್ತವೋ ಮೈಕ್ರೋಫ್ಲೋರಾ ಅದು ಭೂಮಿಗೆ ಸೇರಿ ಗಿಡ ಚೆನ್ನಾಗಿ ಬೆಳವಣಿಗೆ ಹೊಂದೋದಕ್ಕೆ ಅನುಕೂಲ ಆಗುತ್ತೆ. ಇನ್ನು ನಾಟಿ ಮಾಡೋ ಸಂದರ್ಭದಲ್ಲಿ ನಾನು ಮೊದಲೇ ಹೇಳ್ದಂಗೆ ಮೇ ಜೂನ್ ತಿಂಗಳಲ್ಲಿ ನಾಟಿಯನ್ನು ಮಾಡ್ಬೋದು, ಅದು ಕಡಿಮೆ ಮಳೆ ಬೀಳುವಂಥ ಪ್ರದೇಶಗಳಾಗಿದ್ದರೆ. ಇನ್ನು ಹೆಚ್ಚು ಮಳೆ ಬೀಳತಕ್ಕಂಥ ಪ್ರದೇಶಗಳಲ್ಲಿ ನಾವು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ನಾಟಿ ಮಾಡ್ಬೋದು. ಇವೆರಡೂ ಸೀಸನ್ನ ನಾವು ಮಳೆಯ ಪ್ರಮಾಣವನ್ನು ಅನುಸರಿಸಿ ನಾವು ಯಾವ ಟೈಮಲ್ಲಿ ನಾಟಿ ಮಾಡಬೇಕು ಅನ್ನೋದನ್ನು ನಿರ್ಧಾರ ಮಾಡಬೇಕಾಗತ್ತೆ. ಇನ್ನು ನಾಟಿ ಮಾಡೋದಾದ್ಮೇಲೆ ಗಿಡಗಳು ಬೆಳವಣಿಗೆ ಆಗೋದಕ್ಕೆ ಪ್ರಾರಂಭವಾಗ್ತವೆ. ಇನ್ನು ಈ ಸೌರುವಿಕೆ ಒಂದು ಕೆಲಸವನ್ನು ಕೂಡ ಏನಾದರೂ ಮಾಡಬೇಕಾಗತ್ತೆ, ಎಷ್ಟು ವರ್ಷದಿಂದ ಪ್ರಾರಂಭ ಮಾಡಬೇಕಾಗತ್ತೆ? ಇದು ಖಂಡಿತ ಮಾಡಲೇಬೇಕಾಗತ್ತೆ, ಇಲ್ಲಾಂದ್ರೆ ಗಿಡಗಳನ್ನ ನೀವು ನೇರವಾಗಿ ಬೆಳೆಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ರೆಂಬೆ ಕೊಂಬಗಳು ಅಡ್ಡಾದಿಡ್ಡಿ ಬೆಳ್ಕೊಂಡಾಗ ನಾವು ರಬ್ಬರ್ ಟ್ಯಾಪಿಂಗ್ ಮಾಡೋದು ಕಷ್ಟ ಆಗ್ತದೆ. ಈ ಒಂದು ಇದನ್ನ ನಾವು ನಿವಾರಣೆ ಮಾಡೋದಕ್ಕೋಸ್ಕರ ನಾಟಿ ಮಾಡಿದ 15 ದಿನಕ್ಕೆ ನಾವು ಸ್ಟಾರ್ಟ್ ಮಾಡಬೇಕು. ನಾಟಿ ಮಾಡಿದ 15 ದಿನಗಳಲ್ಲಿ ನಿಧಾನವಾಗಿ ಬೆಳೆಯುವ ರೆಂಬೆಗಳನ್ನು ತೆಗೆದು ಉತ್ತಮವಾಗಿ ಬೆಳೆತಕ್ಕಂಥ ರೆಂಬೆಗಳನ್ನ ಬೆಳೆಯಲು ನಾವು ಬಿಡಬೇಕು. ಯಾವುದು ನಿಧಾನವಾಗಿ ಬೆಳೀತದನ್ನ ಕಟಾವು ಮಾಡಬೇಕಾಗತ್ತೆ. ಭೂಮಿಯಿಂದ ಸುಮಾರು 3 ಮೀಟರ್ ಎತ್ತರದವರೆಗೆ ಯಾವುದೇ ಬೆಳೀತಕ್ಕಂಥ ರೆಂಬೆಗಳನ್ನು ನಾವು ಕಟಾವು ಮಾಡಿ ತೆಗಿಬೇಕಾಗುತ್ತೆ. ಏನಕ್ಕೆ ಅಂದ್ರೆ 3 ಮೀಟರ್ ವರೆಗೂ ನಾವು ರಬ್ಬರ್ ಟ್ಯಾಪಿಂಗ್ ಮಾಡೋದಕ್ಕೆ ಬಳಸ್ಕೋಬೇಕಾಗುತ್ತೆ. ಆದ್ರಿಂದ ಯಾವುದೇ ರೆಂಬೆಗಳು ಬರದೇ ರೀತಿ ನಾವು ನಿಗಾ ವಹಿಸಬೇಕಾಗುತ್ತೆ. ಇದು ಒಂದು ಬಹಳ ಮುಖ್ಯವಾದಂತ ಅಂಶ. ಹೌದು. ಇನ್ನು ಗೊಬ್ಬರವನ್ನ ಯಾವ ರೀತಿ ಹಾಕ್ಬೇಕಾಗತ್ತೆ, ಬುಡಕ್ಕೆ ಜೊತೆಗೆ ಹೊದಿಕೆಯನ್ನು ಏನಾದರೂ ಕೊಡಬೇಕಾಗತ್ತಾ? ಈಗ ಮೊದಲನೇ ವರ್ಷ ನಾನು ಏನೇನು ಗೊಬ್ಬರಗಳನ್ನ ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕ್ಬೇಕು ಅಂತ ನಾನು ಆಗಲೇ ತಿಳಿಸ್ಕೊಟ್ಟಿದ್ದೇನೆ. ಹೌದು, ಮೊದಲನೇ ವರ್ಷ ಶಿಫಾರಸು ಮಾಡಿದ ರಸಗೊಬ್ಬರಗಳನ್ನ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಒದಗಿಸಬೇಕು. ಇನ್ನು 2 ವರ್ಷಗಳ ನಂತರ 2 ಕಂತುಗಳಲ್ಲಿ ಅಂದ್ರೆ ಮೇ ಜೂನ್ ಮತ್ತೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ನಾವು ಈ ಗೊಬ್ಬರವನ್ನ ಕೊಡಬೇಕಾಗುತ್ತೆ. ಸುತ್ತ ಹಾಕ್ಬೇಕಾಗುತ್ತೆ, ಗಿಡದ ಸುತ್ತಲೂ ಮಣ್ಣಿನ ಸಡಿಲ ಮಾಡಿ ಬಿದ್ದ ಎಲೆಗಳಿಂದ ಒದಕ್ಕೆ ಮಾಡೋದ್ರಿಂದ ತೇವಾಂಶವನ್ನ ಸಂರಕ್ಷಣೆ ಮಾಡಬಹುದು, ಮತ್ತೆ ಕಳೆ ಬರೋದನ್ನು ಸಹ ನಾವು ಹತೋಟಿ ಮಾಡಬಹುದಾಗಿದೆ. ಇನ್ನು ಯಾವುದೇ ಬೆಳೆ ಬೆಳೆದರೂ ಕೂಡ ಸಸ್ಯ ಸಂರಕ್ಷಣೆಯನ್ನು ನಾವು ಮಾಡ್ಕೊಳ್ಳೇಬೇಕಾಗತ್ತೆ. ಈ ರಬ್ಬರ್ ಬೆಳೆಗೆ ಬರುವಂತಹ ಮುಖ್ಯವಾದ ಕೀಟಪೀಡೆಗಳು ರೋಗಗಳು ಯಾವ್ಯಾವು ಅಂತೀರಿ? ಇದರಲ್ಲಿ ಜಾಸ್ತಿ ಕೀಟಗಳಿರುವಂತಹ ರೋಗಗಳು ಇಲ್ಲದೇ ಇದ್ರೂ ಕೂಡ ಕೆಲವು ಈಗ ಹಿಟ್ಟು ತಿಗಣೆ ಬರ್ತದೆ. ಇದನ್ನ ನಿಯಂತ್ರಣವನ್ನು ನಾವು ಪ್ರತಿ ಲೀಟರ್ ನೀರಿನಲ್ಲಿ 2 ml ಡೈಮೆಥಿಯೇಟ್ನ ಬೆರೆಸಿಕೊಂಡು ಸಿಂಪರಣೆ ಮಾಡೋದ್ರಿಂದ ಸಲ್ಕ ಕೀಟ ಮತ್ತೆ ಹಿಟ್ಟು ತಿಗಣೆಯನ್ನ ನಾವು ನಿವಾರಣೆ ಮಾಡಬಹುದು. ಇನ್ನು ಕಾಂಡ ಕೊರಕನೂ ಇದೆ ಇದರಲ್ಲಿ. ಈ ಕಾಂಡ ಕೊರಕನ್ನು ನಿಯಂತ್ರಿಸಲು ಪ್ರತಿ ಲೀಟರ್ ನೀರಿಗೆ 1 ml ಮಿಥೈಲ್ ಪ್ಯಾರಥಾನಿನ ಮಿಶ್ರಣ ಮಾಡಿ ಸಿಂಪರಣೆ ಮಾಡೋದ್ರಿಂದ ಈ ಕಾಂಡ ಕೊರಕವನ್ನ ನಾವು ಹತೋಟಿ ಮಾಡಬಹುದು. ಇನ್ನು ರೋಗಗಳಿಗೆ ಬಂದ್ರೆ ರೋಗಗಳಲ್ಲಿ ಎಲೆ ಉದುರೋ ರೋಗ ಅಂತ ಒಂದು ಪ್ರಮುಖವಾದಂತ ರೋಗ ಇರ್ತದೆ. ಈ ಗಿಡದಲ್ಲಿರೋ ಎಲೆಗಳೆಲ್ಲ ಉದುರೋಗ್ತದೆ, ಇದು ಒಂದು ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗ. ಈ ರೋಗವನ್ನ ನಾವು ಹತೋಟಿ ಮಾಡಲು 1% ಬೋಡೋ ದ್ರಾವಣ ಇದನ್ನ ಪ್ರಿಪರೇಷನ್ ಮಾಡಿಕೊಂಡು ಸ್ಪ್ರೇ ಮಾಡಬಹುದು, ಅಥವಾ 0.3% ಕಾಪರಾಕ್ಸಿ ಕ್ಲೋರೈಡ್ ಸಿಂಪರಣೆ ಮಾಡೋದ್ರಿಂದ ಈ ಎಲೆ ಉದುರೋ ರೋಗಗಳನ್ನು ನಾವು ಹತೋಟಿಗೆ ತರಬಹುದು. ಇನ್ನು ರಬ್ಬರ್ನಲ್ಲಿ ಇನ್ನೂ ಒಂದು ರೋಗ ಇದೆ, ಅದು ಬೂದಿ ರೋಗ ಅಂತೇಳಿ. ಇದರ ನಿವಾರಣೆಗೆ ಪ್ರತಿ ಲೀಟರ್ ನೀರಿನಲ್ಲಿ 0.5 ml ಟ್ರೈಡೋಮಾರ್ ಅಥವಾ 1 ಗ್ರಾಂ ಕಾರ್ಬನ್ ಡಿಜಿಯಂನ ಒಂದು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡೋದ್ರಿಂದ ಈ ಬೂದಿ ರೋಗವನ್ನು ಹತೋಟಿ ಮಾಡಬಹುದು. ಮುಖ್ಯವಾಗಿ ಎಲೆಗಳಿಗೆ ಸಿಂಪರಣೆ ಮಾಡಬೇಕಾಗುತ್ತೆ. ಹೌದು, ಅದು ಒಂದು ಕ್ರಮ. ಹೌದು. ಇನ್ನು ಸಾಧಾರಣವಾಗಿ ನಾವು ಈ ಹಾಲಿನ ಕೊಯ್ಲನ್ನು ಯಾವ ಮಾಡ್ಕೋಬೇಕಾಗತ್ತೆ, ಎಷ್ಟೆಷ್ಟು ಹಾಲಿನ ಇಳುವರಿ ಪಡಿಬೋದು? ಈಗ ನಾಟಿ ಮಾಡಿದ ಮೇಲೆ ಸುಮಾರು 7-8 ವರ್ಷಗಳ ನಂತರ ಕಾಂಡದ ಸುತ್ತಳತೆ 50-55 ಸೆಂಟಿಮೀಟರ್ ಆದಾಗ ರಬ್ಬರ್ ಹಾಲನ್ನ ತೆಗಿಬಹುದು. ಇದಕ್ಕೆ ಒಂದು ಪ್ರೊಸೀಜರ್ ಇದೆ. ಈಗ ಅದು 7-8 ವರ್ಷ ಆಗಲಿಲ್ಲ ಅಂದ್ರೆ ನಿಮಗೆ ಈ ಒಂದು ಗಾತ್ರ ಕಾಂಡ ನಿಮಗೆ ಸಿಗೋದಿಲ್ಲ. 7-8 ವರ್ಷಗಳಾದ್ರೆ ಮಾತ್ರ ನಮಗೆ ಸುಮಾರು 50-55 ಸೆಂಟಿಮೀಟರ್ ಸುತ್ತಳತೆ ಇರತಕ್ಕಂಥ ಕಾಂಡ ನಮಗೆ ಸಿಗುತ್ತೆ. ಆವಾಗ ನಾವು ಈ ಗಿಡ ರಬ್ಬರ್ ಹಾಲನ್ನ ಸಂಗ್ರಹಣೆ ಮಾಡೋದಕ್ಕೆ ಸೂಕ್ತ ಆಗಿದೆ ಅಂತ ನಾವು ತಿಳ್ಕೊಬೇಕಾಗತ್ತೆ. ಈ ಕಸಿ ಮಾಡಿದಂಥ ಗಿಡಗಳನ್ನು ಸಹ ನಾವು ಇದರಲ್ಲಿ ಪ್ಲಾಂಟಿಂಗ್ ಯೂಸ್ ಮಾಡಬಹುದಿತ್ತೆ. ಇದು ಕಸಿ ಮಾಡಿದ ಗಿಡಗಳಲ್ಲೇ ನೀವು ರಬ್ಬರ್ ಬೆಳೆಯನ್ನು ಬೆಳೆದಿದ್ದರೆ ನಾವು 30 ಡಿಗ್ರಿ ಅಡ್ಡವಾಗಿ ಮತ್ತು ಅಥವಾ ಬೀಜದಿಂದ ಏನಾದ್ರು ಸಸಿಗಳನ್ನು ಮಾಡಿ ನೀವು ನಾಟಿ ಮಾಡಿದರೆ ಅದು 25 ಡಿಗ್ರಿ ಅಡ್ಡವಾಗಿ ಕಾಂಡವನ್ನು ಕತ್ತರಿಸಿ ಮರದ ತೊಗಟೆ ತೆಗೆದು ಅಲ್ಲಿಂದ ಬರುವ ರಬ್ಬರ್ ಹಾಲನ್ನು ಸಂಗ್ರಹಿಸಬಹುದು. ಆ ಒಂದು ಓರೆಯಾಗಿಯೇ ನಾವು ತೊಗಟೆಯನ್ನು ತೆಗಿಬೇಕಾಗತ್ತೆ. ಇನ್ನು ನಂತರ ಅದೇ ಮಾಡಿ ಈ ಒಂದು ರಬ್ಬರ್ನ ಶೇಖರಣೆ ಮಾಡಿ ನಾವು ಮಾರ್ಕೆಟ್ಗೆ ಕಳಿಸಬಹುದಾಗಿದೆ. ಪ್ರತಿ ಹೆಕ್ಟರ್ಗೆ 750-1,000 ಕಿಲೋಗ್ರಾಂ ಅಥವಾ 1,000 ಕೆಜಿ ಒಣ ರಬ್ಬರ್ನ ನಾವು ಪ್ರತಿ ಹೆಕ್ಟರಿಂದ ಪಡೆಯಬಹುದು. ಇದು ಮುಖ್ಯವಾಗಿ ಇದರ ಒಂದು ಸಂಗ್ರಹಣಾ ವಿಧಾನ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ರಬ್ಬರ್ ಕೃಷಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ದೇವರಾಜ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲಿ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9886602770. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9886602770. ತುಂಬ ಸಂತೋಷ ಡಾಕ್ಟರ್ ದೇವರಾಜ್ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ ಈ ರಬ್ಬರ್ ಕೃಷಿ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈಗ ಕೇಳುವ ಮೇ ತಿಂಗಳಿನಲ್ಲಿ ಕಾಫಿ ಬೆಳೆಗಾರರು ಅನುಸರಿಸಬೇಕಾದ ಕ್ರಮಗಳು, ಈ ಕುರಿತು ಮಾಹಿತಿ. ಮೇ ತಿಂಗಳಿನಲ್ಲಿ ಕಾಫಿ ಬೆಳೆಗಾರರು ಕೆಲವು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಸ್ಥಾಪಿತವಾಗಿರುವಂಥ ತೋಟಗಳಲ್ಲಿ ಕೆಲವು ಬೇಸಾಯ ಕ್ರಮಗಳನ್ನು ನಾವು ಅನುಸರಿಸಬೇಕಾಗತ್ತೆ. ಈ ಅರೇಬಿಕಾ ಕಾಫಿ ಗಿಡಗಳ ಕಫಾತನ್ನು ಮುಗಿಸ್ಬೇಕಾಗತ್ತೆ. ಜೊತೆಗೆ ಈ ಮಳೆ ಪ್ರಾರಂಭವಾಗಿನ ಮುಂಚೆನೇ ಕಳೆಯನ್ನು ಕೂಡ ತೆಗಿಬೇಕಾಗತ್ತೆ. ಮುಖ್ಯವಾಗಿ ನಾವು ಕೊಡುವಂಥ ಪೋಷಕಾಂಶಗಳನ್ನು ಈ ಕಳೆಗಳು ಹೀರ್ಕೊಳ್ಳೋದನ್ನು ತಪ್ಪಿಸೋದಕ್ಕೆ ಈ ಕಳೆಗಳನ್ನು ತೆಗೆಯೋದು ಬಹಳ ಮುಖ್ಯ. ಜೊತೆಗೆ ಈ ತೊಟ್ಲುಗುಂಡಿಗಳು, ಕಂದಕಗಳು ಮತ್ತು ಈ ಬಸಿಗಾಲುವೆಗಳನ್ನು ನಾವು ಪುನಶ್ಚೇತನಗೊಳಿಸಬೇಕಾಗತ್ತೆ. ಅವುಗಳನ್ನು ಸ್ವಚ್ಛಗೊಳಿಸಿ ದುರಸ್ತಿ ಮಾಡಬೇಕಾಗತ್ತೆ. ಇನ್ನು ಸಸಿಗಳನ್ನು ಮಾಡ್ಕೊಳ್ಳುವಾಗ ನಾವು ಮುಖ್ಯವಾಗಿ ಈ ಸಗಣಿ ಬಗ್ಗಡದ ತಿಳಿನೀರನ್ನು ಕಾಫಿ ಸಸಿಗಳಿಗೆ ಹಾಕಬೇಕಾಗತ್ತೆ. ಅದೇ ವಿಶೇಷವಾಗಿ ಈ ಪಾಲ್ತೀನ್ ಚೀಲಗಳಿಗೆ. ಇದನ್ನು ತಿಂಗಳಿಗೆ ಒಂದು ಸಾರಿ ಆದರೂ ನಾವು ಮಾಡೋದು ಒಳ್ಳೆಯದು. ಇನ್ನು ಹೊಸ ಗಿಡಗಳನ್ನು ನೆಡೋದಕ್ಕೆ ಗುಂಡಿಗಳನ್ನು ತೆಗೆದು 15 ದಿನಗಳ ಕಾಲ ಅವುಗಳನ್ನು ಈ ಸೂರ್ಯನ ಶಾಖಕ್ಕೆ ಒಡ್ಬೇಕಾಗತ್ತೆ. ಆನಂತರ ಅವುಗಳಿಗೆ ಕಾಂಪೋಸ್ಟ್ ಗೊಬ್ಬರವನ್ನು ಹಾಕಬೇಕಾಗತ್ತೆ. ಕಾಂಪೋಸ್ಟ್ ಗೊಬ್ಬರವನ್ನು ಹಾಕಿ ಆ ಗುಂಡಿಗಳನ್ನು ಮುಚ್ಚಬೇಕಾಗತ್ತೆ. ಎಳೆಗಿಡಗಳಿಗೆ ನೀರನ್ನು ಕೊಡೋದನ್ನು ನಾವು ಮುಂದುವರಿಸ್ಬೋದು. ಎಲ್ಲೆಲ್ಲಿ ಮಳೆ ಬರೋದಿಲ್ಲ ಅಲ್ಲಿ ಈ ಕ್ರಮವನ್ನು ಮುಂದುವರಿಸಲೇಬೇಕಾಗತ್ತೆ. ಜೊತೆಗೆ ಪ್ರತಿ ವಾರಕ್ಕೆ 4-5 ಲೀಟ್ರ್ ನೀರನ್ನು ಪ್ರತಿ ಗಿಡಕ್ಕೆ ಕೊಡಬೇಕಾಗತ್ತೆ. ಎಳೆ ಕಾಫಿ ಗಿಡಗಳಿಗೆ ನಾವು ಅಮೋನಿಯಂ ಫಾಸ್ಫೇಟ್ ಗೊಬ್ಬರವನ್ನು ಪ್ರತಿ ಗಿಡಕ್ಕೆ 20-30 ಗ್ರಾಂ ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ. ಈ ಅಮೋಫಾಸ್ ಗೊಬ್ಬರದಲ್ಲಿ ಮುಖ್ಯವಾಗಿ 20% ಸಾರಜನಕ, 20% ರಂಜಕ ಮತ್ತು 13% ಗಂಧಕದ ಅಂಶ ಇರುತ್ತೆ. ಎಳೆ ಕಾಫಿ ಗಿಡಗಳಿಗೆ ಪ್ರತಿ ಗಿಡಕ್ಕೆ 2 ಕಿಲೋಗ್ರಾಂನಂತೆ ಕಾಂಪೋಸ್ಟ್ ಗೊಬ್ಬರ ಅಥವಾ ಈ ಕೊಟ್ಟಿಗೆ ಗೊಬ್ಬರವನ್ನು ಕೊಡಬೇಕಾಗತ್ತೆ. ಹೊಸ ಗಿಡಗಳನ್ನು ನಾಟಿ ಮಾಡೋದಕ್ಕೆ ಅಥವಾ ಮರುನಾಟಿ ಮಾಡೋದಕ್ಕೆ ಗುಂಡಿಗಳನ್ನು ತೆಗೆದಿರ್ತೀವಿ. ಅವುಗಳನ್ನು 15 ದಿನಗಳ ಕಾಲ ಹಾಗೆ ಬಿಟ್ಟು ಆನಂತರ ಪ್ರತಿ ಗುಂಡಿಗೆ 2 ಕಿಲೋಗ್ರಾಂನಷ್ಟು ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರ ಹಾಕಬೇಕು. ಹಾಗೆಯೇ ಪ್ರತಿ ಗುಂಡಿಗೆ 20-30 ಗ್ರಾಂನಷ್ಟು ಈ ಶಿಲಾರಂಜಕವನ್ನು ಹಾಕಿ ಈ ಮೇಲ್ಮಣ್ಣಿನಿಂದ ಮುಚ್ಚಬೇಕಾಗತ್ತೆ. ನೆರಳು ನಿರ್ವಹಣೆಯನ್ನು ಕೂಡ ಮಾಡಬೇಕಾಗತ್ತೆ. ವಿಶೇಷವಾಗಿ ವಾತಾವರಣದಲ್ಲಿ ಮತ್ತು ಮಣ್ಣಲ್ಲಿ ಸಾಕಷ್ಟು ತೇವಾಂಶ ಇದ್ದಾಗ ಈ ಕ್ರಮವನ್ನು ಅನುಸರಿಸಬೇಕು. ಆದರೆ ಒಣ ವಾತಾವರಣ ಇದ್ದಾಗ ಈ ನೆರಳು ನಿರ್ವಹಣೆಯನ್ನು ಮಾಡಬಾರದು. ಕಾಫಿ ತೋಟಗಳಲ್ಲಿ ಈ ಬೆಳೆ ವೈವಿಧ್ಯತೆಯ ದೃಷ್ಟಿಯಿಂದ ಎಲ್ಲೆಲ್ಲಿ ತೆರೆದ ಜಾಗ ಇರುತ್ತೆ ಅಂತಹ ಕಡೆಗಳಲ್ಲಿ ಬೇರೆ ಗಿಡಮರಗಳನ್ನು, ಹಣ್ಣಿನ ಗಿಡಗಳನ್ನು ಹಾಕೋಬಹುದು. ಹಣ್ಣಿನ ಗಿಡಗಳು ನೆರಳನ್ನು ಕೊಡ್ತವೆ, ಜೊತೆಗೆ ಸ್ವಲ್ಪ ಮಟ್ಟಿನ ಆದಾಯವನ್ನು ಕೂಡ ಕೊಡ್ತವೆ. ಇನ್ನು ನಮ್ಮಲ್ಲಿ ಬರುವಂಥ ಈ ಕಾಫಿ ಸಿಪ್ಪೆಯ ತ್ಯಾಜ್ಯವನ್ನು ಬಳಸಿಕೊಂಡು ಹಾಗೆಯೇ ನಮ್ಮಲ್ಲಿ ಇರುವಂತಹ ಈ ಕತ್ತರಿಸಿದಂತಹ ರೆಂಬೆ ಮತ್ತು ಟೊಂಗೆಗಳನ್ನು ಬಳಸಿಕೊಂಡು ಬೇರೆ ಕೃಷಿ ತ್ಯಾಜ್ಯಗಳನ್ನು ಬಳಸಿಕೊಂಡು ಎರೆ ಗೊಬ್ಬರವನ್ನು ಕೂಡ ನಮ್ಮ ತೋಟದ ಮಟ್ಟದಲ್ಲೇ ತಯಾರಿಸ್ಕೋಬಹುದು. ಎಲ್ಲೆಲ್ಲಿ ಸಾಕಷ್ಟು ಮಳೆ ಬರೋದಿಲ್ಲ ಅಂತಹ ಕಡೆಗಳಲ್ಲಿ ನೀರನ್ನು ಕೂಡ ಕೊಡಬೇಕಾಗತ್ತೆ. ವಿಶೇಷವಾಗಿ 12-15 mm ಪ್ರಮಾಣದಲ್ಲಿ ನೀರನ್ನು ಈ ಕಾಫಿ ತೋಟಗಳಿಗೆ ಒದಗಿಸಬೇಕಾಗತ್ತೆ. ಮಾನ್ಸೂನ್ಗಿಂತ ಮುಂಚೆ ನಾವು ಪೋಷಕಾಂಶಗಳ ನಿರ್ವಹಣೆಯನ್ನು ಈ ಕಾಫಿ ತೋಟಗಳಲ್ಲಿ ಮಾಡ್ಕೋಬೇಕಾಗತ್ತೆ. ಇದಕ್ಕಾಗಿ ಬೇರೆ ಬೇರೆ ಒಂದು ಪ್ರಮಾಣದಲ್ಲಿ ಗೊಬ್ಬರಗಳನ್ನು ಕೊಡಬೇಕಾಗತ್ತೆ. ಅರೇಬಿಕಾ ತೋಟಗಳ ಗಿಡಗಳ ಅಂತರ ಸಾಲಿನಿಂದ ಸಾಲಿಗೆ 5 ಅಡಿ ಮತ್ತು ಗಿಡದಿಂದ ಗಿಡಕ್ಕೆ 5 ಅಡಿ ಇದ್ದಾಗ 400 kg ಶುದ್ಧ ಕಾಫಿಯನ್ನು ಪ್ರತಿ ಎಕರೆಗೆ ಪಡೆಯುವಂಥ ಸಂದರ್ಭದಲ್ಲಿ ಪ್ರತಿ ಎಕರೆಗೆ 65 kg ಯೂರಿಯಾ, 133 kg ಶಿಲಾರಂಜಕ ಮತ್ತು 50 kg ಮ್ಯೂರೇಟಾ ಪೊಟ್ಯಾಷನ್ನು ಕೊಡಬೇಕಾಗತ್ತೆ. ಇವುಗಳನ್ನು ಮಿಶ್ರಣ ಮಾಡಿಕೊಂಡು ನಾವು ಪ್ರತಿ ಗಿಡಕ್ಕೆ 150 g ಕೊಡಬೇಕಾಗತ್ತೆ. ಇನ್ನು ರೋಬಸ್ಟ ತಳಿಯಾದರೆ 8 ಅಡಿ 8 ಅಡಿ ಅಂತರದಲ್ಲಿ ಆ ಸಸಿಗಳನ್ನು ಹಾಕ್ಕೊಂಡಿದ್ದಾಗ ಪ್ರತಿ ಎಕರೆಗೆ 500 kg ಶುದ್ಧ ಕಾಫಿಯನ್ನು ಉತ್ಪಾದನೆ ಮಾಡುವಂಥ ಸಂದರ್ಭದಲ್ಲಿ ಮೊದಲನೇ ಸುತ್ತಿನ ಒಂದು ಗೊಬ್ಬರ ಕೊಡುವಂಥ ಕ್ರಮವಾಗಿ ಪ್ರತಿ ಎಕರೆಗೆ 77 kg ಯೂರಿಯಾ, 153 kg ಶಿಲಾರಂಜಕ ಮತ್ತು 59 kg ಮ್ಯೂರೇಟಾ ಪೊಟ್ಯಾಷನ್ನು ಕೊಡಬೇಕಾಗತ್ತೆ. ಇದು ಪ್ರತಿ ಎಕರೆಗೆ ಈ ಮೂರು ಗೊಬ್ಬರಗಳ ಒಂದು ಮಿಶ್ರಣವನ್ನು ಮಾಡಿಕೊಂಡು ಪ್ರತಿ ಗಿಡಕ್ಕೆ 400 g ನಾವು ಕೊಡಬೇಕಾಗತ್ತೆ. ಇನ್ನು ರೋಬಸ್ಟ ಕಾಫಿನಲ್ಲೇ 8 ಅಡಿ 8 ಅಡಿ ಅಂತರದಲ್ಲಿ ಗಿಡಗಳನ್ನು ಹಾಕ್ಕೊಂಡಿರುವಾಗ ಪ್ರತಿ ಎಕರೆಗೆ 700 kg ಶುದ್ಧ ಕಾಫಿಯನ್ನು ಉತ್ಪಾದನೆ ಮಾಡುವಾಗ ಎರಡನೇ ಸುತ್ತಿನ ಗೊಬ್ಬರವಾಗಿ 65 kg ಯೂರಿಯಾ, 128 kg ಶಿಲಾರಂಜಕ ಮತ್ತು 50 kg ಮ್ಯೂರೇಟಾ ಪೊಟ್ಯಾಷನ್ನು ಕೊಡಬೇಕಾಗತ್ತೆ ಎಕರೆಗೆ. ಇವುಗಳನ್ನು ಮಿಶ್ರಣ ಮಾಡಿಕೊಂಡು ಪ್ರತಿ ಗಿಡಕ್ಕೆ 350 g ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ. ಎಲ್ಲೆಲ್ಲಿ ಈ ಒಣ ವಾತಾವರಣ ಇರುತ್ತೆ, ಮಣ್ಣಲ್ಲಿ ತೇವಾಂಶ ಇರೋದಿಲ್ಲ, ಅಂತಹ ಕಡೆಗಳಲ್ಲಿ ಎಲೆ ಸಿಂಪರಣೆಯನ್ನು ಕೂಡ ಮಾಡಬೇಕಾಗತ್ತೆ. ಎಲೆ ಸಿಂಪರಣೆಗೋಸ್ಕರ ನಾವು ಸಿಂಪರಣ ಮಿಶ್ರಣವನ್ನು ಸರಿಯಾಗಿ ತಯಾರು ಮಾಡ್ಕೋಬೇಕಾಗತ್ತೆ. ಇದಕ್ಕಾಗಿ ಅಂದರೆ 200 ಲೀಟ್ರ್ ನೀರಿಗೆ 1 kg 19 19 19 ಸಂಯುಕ್ತ ಗೊಬ್ಬರ ಅಥವಾ 1 kg ಯೂರಿಯಾ, 1 kg ಸಿಂಗಲ್ ಸೂಪರ್ ಫಾಸ್ಫೇಟು ಮತ್ತು 750 g ಮ್ಯೂರೇಟಾ ಪೊಟ್ಯಾಷನ್ನು ಹಾಕೋಬೇಕು. ಇದಕ್ಕೆ 500 g ಸತ್ವಿನ ಸಲ್ಫೇಟು, 250 g ಬೋರ್ಯಾಕ್ಸು, 250 g ಮೆಗ್ನೀಷಿಯಂ ಸಲ್ಫೇಟು, 50 g ಅಮೋನಿಯಂ ಮಾಲಿಬ್ಡೇಟು ಮತ್ತು 50 ml ಈ ಪ್ಲಾನೋಫಿಕ್ಸು. ಇದು ಸಸ್ಯ ಪ್ರಚೋದಕ. ಇದರ ಜೊತೆಗೆ ಈ ಅಂಟು ಪದಾರ್ಥವನ್ನು ಕೂಡ ಹಾಕ್ಕೋಬೇಕಾಗತ್ತೆ. ಅಪ್ಸಾ ಅಂತ ಬರುತ್ತೆ ಇದನ್ನಾದರೆ 200 ಲೀಟ್ರ್ ನೀರಿಗೆ 70 ml ಅಥವಾ ಬೇರೆ ಆದರೆ 200 ಲೀಟ್ರ್ ನೀರಿಗೆ 200 ml ಪ್ರಮಾಣದಲ್ಲಿ ಈ ಅಂಟು ಪದಾರ್ಥವನ್ನು ಬೆರೆಸಿಕೊಂಡು ಈ ದ್ರಾವಣವನ್ನು ತಯಾರು ಮಾಡ್ಕೋಬೇಕಾಗತ್ತೆ. ಈ ದ್ರಾವಣವನ್ನು ತಯಾರು ಮಾಡಿಕೊಂಡು ಎಲೆಗಳಿಗೆ ಮತ್ತು ಅಭಿವೃದ್ಧಿ ಆಗ್ತಾ ಇರುವಂಥ ಕಾಯಿಗಳಿಗೆ ಚೆನ್ನಾಗಿ ಸಿಂಪರಣೆ ಮಾಡಬೇಕಾಗತ್ತೆ. ಮುಖ್ಯವಾಗಿ ಗೊಬ್ಬರವನ್ನು ಈ ಮೇ ತಿಂಗಳ ಕೊನೆಯಲ್ಲಿ ಅಥವಾ ಜೂನ್ ತಿಂಗಳ ಮೊದಲ ವಾರದಲ್ಲಿ ಕೊಡಬೇಕಾಗತ್ತೆ. ನಮ್ಮಲ್ಲಿರುವಂಥ ಹವಾಗುಣದ ಸ್ಥಿತಿಯನ್ನು ನೋಡಿಕೊಂಡು ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡಬೇಕಾಗತ್ತೆ. ಅದೇ ರೀತಿ ಈ ಕಾಫಿಯ ಎಳೆ ಗಿಡಗಳಿಗೂ ಕೂಡ ಮೇ ತಿಂಗಳ ಕೊನೆಯ ವಾರದಲ್ಲಿ ಅಥವಾ ಜೂನ್ ತಿಂಗಳ ಮೊದಲ ವಾರದಲ್ಲಿ ಹವಾಗುಣವನ್ನು ನೋಡಿಕೊಂಡು ವಾಯುಗುಣವನ್ನು ನೋಡಿಕೊಂಡು ಕೊಡಬೇಕಾಗತ್ತೆ. ವಿಶೇಷವಾಗಿ ನಾವು ಸಾರಜನಕ, ರಂಜಕ, ಪೊಟ್ಯಾಷ್ನ ಈ ಸಂಕೀರ್ಣ ಗೊಬ್ಬರಗಳನ್ನು ಕೊಡಬಹುದು. ಅದರಲ್ಲಿ 20 20 0 13 ಆಗ್ಬೋದು ಅಥವಾ 19 19 19 ಆಗ್ಬೋದು, 17 17 17 ಆಗ್ಬೋದು. ಇವುಗಳನ್ನು ನಾವು ಬಳಸ್ಕೋಬೋದು. ಅರೇಬಿಕಾ ಗಿಡಗಳಿಗಾದರೆ ಪ್ರತಿ ಗಿಡಕ್ಕೆ 50-75 g ಕೊಡಬೇಕಾಗತ್ತೆ. ರೋಬಸ್ಟಾ ಗಿಡ ಆದರೆ 100-125 g ಈ ಸಂಯುಕ್ತ ಗೊಬ್ಬರವನ್ನು ಕೊಡಬೇಕಾಗತ್ತೆ. ಮೇ ತಿಂಗಳಿನಲ್ಲಿ ಕಾಫಿ ಬೆಳೆನಲ್ಲಿ ಈ ಕೀಟಪೀಡೆಗಳ ನಿರ್ವಹಣೆ ಕಡೆಗೆ ಗಮನ ಕೊಡಬೇಕಾಗತ್ತೆ. ವಿಶೇಷವಾಗಿ ಬಿಳಿ ಕಾಂಡ ಕೊರಕದ ನಿರ್ವಹಣೆಗಾಗಿ ಈ ಅರೇಬಿಕಾ ತೋಟಗಳಲ್ಲಿ ಈ ಕ್ರಾಸ್ ವೇನ್ ಲಿಂಗಾಕರ್ಷಕ ಬಲೆಗಳನ್ನು ಅಳವಡಿಸಬೇಕಾಗತ್ತೆ. ಪ್ರತಿ ಎಕರೆಗೆ 10 ರಂತೆ ಈ ಕ್ರಾಸ್ ವೇನ್ ಲಿಂಗಾಕರ್ಷಕ ಬಲೆಗಳನ್ನು ಬಿಳಿ ಕಾಂಡ ಕೊರಕದ ಪ್ರೌಢ ಕೀಟಗಳನ್ನು ಸೆರೆ ಹಿಡಿಯೋದಕ್ಕೋಸ್ಕರ ಅವುಗಳನ್ನು ಸ್ಥಾಪಿಸಬೇಕಾಗತ್ತೆ. ಅದೇ ರೀತಿ ಪೆಂಥೋಯೇಟ್ ಕೀಟನಾಶಕವನ್ನು ಸಿಂಪರಣೆ ಮಾಡಬೇಕಾಗತ್ತೆ. ಪೆಂಥೋಯೇಟ್ 50 EC 200 ಲೀಟ್ರ್ ನೀರಿಗೆ ಅಂದರೆ 1 ಬ್ಯಾರಲ್ ನೀರಿಗೆ 400 ml ಪ್ರಮಾಣದಲ್ಲಿ ಬೆರೆಸಿಕೊಂಡು ಇದಕ್ಕೆ 200 ಮಿಲಿಲೀಟರ್ನಷ್ಟು ಯಾವುದಾದ್ರೂ ಒಂದು ಅಂಟು ಪದಾರ್ಥವನ್ನು ಅಥವಾ ನೆನೆಸುವಂಥ ಒಂದು ಪದಾರ್ಥವನ್ನು ಬೆರೆಸ್ಕೊಂಡು ಮುಖ್ಯ ಕಾಂಡ ಮತ್ತು ದಪ್ಪನಾಗಿರುವಂಥ ಪ್ರಾಥಮಿಕ ಕಾಂಡಗಳಿಗೆ ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಯಾಕೆಂದರೆ ಈ ದಪ್ಪವಾಗಿರುವಂಥ ಕಾಂಡಗಳಿಗೇ ಈ ಬಿಳಿ ಕಾಂಡ ಕೊರಕದ ಹಾವಳಿ ಹೆಚ್ಚಾಗಿ ಕಂಡುಬರೋದು. ಇನ್ನು ಕಾಫಿ ಬೆರ್ರಿ ಬೋರರ್ ನಿರ್ವಹಣೆಗಾಗಿ ಪ್ರತಿ ಎಕರೆಗೆ 10 ರಂತೆ ಈ ಬ್ರೋಕಾ ಬಲೆಗಳನ್ನು ಅಳವಡಿಸಬೇಕಾಗತ್ತೆ. ಈಗಾಗಲೇ ಅಳವಡಿಸಿದರೆ ಅವನ್ನು ಮುಂದುವರಿಸ್ಕೊಂಡು ಹೋಗಬೇಕು. ವಿಶೇಷವಾಗಿ ಎಲ್ಲೆಲ್ಲಿ ನೆಲಕ್ಕೆ ಬಿದ್ದಿರುವಂಥ ಕಾಫಿಯನ್ನು ಆರಿಸಿಲ್ಲ ಮತ್ತು ಮರ ಕಾಫಿಯ ಕೊಯ್ಲನ್ನು ಮಾಡಿಲ್ಲ, ಇಂತಹ ಸ್ಥಿತಿಯಲ್ಲಿ ನಾವು ಈ ಬ್ರೋಕಾ ಬಲೆಗಳನ್ನು ಮುಂದುವರಿಸೋದು ಬಹಳ ಮುಖ್ಯ. ಈ ಬ್ರೋಕಾ ಬಲೆಗಳಿಗೆ ಬ್ರೋಕಾ ಲ್ಯೂರು ಮತ್ತು ನೀರನ್ನು ಪುನಃ ಹಾಕಬೇಕಾಗತ್ತೆ. ಈ ಬಲೆಗಳಿಂದ ನಾವು ಕಾಫಿ ಬೆರಿಬೋರನ್ನು ಈ ಪ್ರೌಢ ಕೀಟಗಳನ್ನು ಆಕರ್ಷಿಸಿ ಕೊಲ್ಲಬಹುದು. ರೋಬೋಸ್ಟ ತೋಟಗಳಲ್ಲಿ ಈ ಬಿಳಿ ಹಿಟ್ಟಿನ ತೆಗಣೆ ಅಥವಾ ಮೀಲಿ ಬಗ್ ಹಾವಳಿ ಕೂಡ ಕಂಡುಬರುತ್ತೆ. ಎಲ್ಲೆಲ್ಲಿ ಕಡಿಮೆ ಹಾವಳಿ ಇರುತ್ತೆ ಅಂತಹ ಕಡೆಗಳಲ್ಲಿ ನಾವು ಜೈವಿಕ ನಿಯಂತ್ರಣ ಕೈಗೊಳ್ಳಬಹುದು. ಇದಕ್ಕಾಗಿ ನಾವು ಪರತಂತ್ರ ಜೀವಿಗಳನ್ನು ಬಳಸ್ಕೋಬಹುದು. ಲೆಪ್ಟೋಮ್ಯಾಸ್ಟಿಕ್ಸ್ ಡ್ಯಾಕ್ಟಿಲೋಪಿ ಎನ್ನುವಂತಹ ಒಂದು ಪರಾವಲಂಬಿ ಕೀಟವನ್ನು, ಇದು ಕಣಜದ ಜಾತಿಗೆ ಸೇರಿದಂಥ ಒಂದು ಪರಾವಲಂಬಿ ಕೀಟ, ಇದನ್ನು ಬಿಡುಗಡೆ ಮಾಡಬಹುದು. ಪ್ರತಿ ಎಕರೆಗೆ 5,000-10,000 ಸಂಖ್ಯೆಯಲ್ಲಿ ಈ ಲೆಪ್ಟೋಮ್ಯಾಸ್ಟಿಕ್ಸ್ ಡ್ಯಾಕ್ಟಿಲೋಪಿಯನ್ನು ನಾವು ಬಿಡುಗಡೆ ಮಾಡಬೇಕಾಗತ್ತೆ. ಎಲ್ಲೆಲ್ಲಿ ಈ ಬಿಳಿ ಹಿಟ್ಟಿನ ತೆಗಣೆ ಸಾಕಷ್ಟು ಹೆಚ್ಚಾಗಿರುತ್ತೆ ಅಂತಹ ಕಡೆಗಳಲ್ಲಿ ಇಮಿಡಾಕ್ಲೋಪ್ರಿಡ್ ಕೀಟನಾಶಕವನ್ನು ಸಿಂಪಡಣೆ ಮಾಡಬೇಕಾಗತ್ತೆ. 200 ಲೀಟರ್ ನೀರಿಗೆ 50 ಮಿಲಿಲೀಟರ್ನಷ್ಟು ಈ ಇಮಿಡಾಕ್ಲೋಪ್ರಿಡ್ 17.8 SL ಬೆರೆಸ್ಕೊಂಡು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಈ ದ್ರಾವಣಕ್ಕೆ 200 ಮಿಲಿಲೀಟರ್ನಷ್ಟು ಅಂಟು ಪದಾರ್ಥವನ್ನು ಕೂಡ ಹಾಕ್ಕೋಬೇಕಾಗತ್ತೆ. ಮತ್ತು ಎಲ್ಲೆಲ್ಲಿ ಈ ಬಿಳಿ ಹಿಟ್ಟಿನ ತಿಗಳೆ ಹಾವಳಿ ಬೇರ್ನಲ್ಲಿ ಕಂಡುಬರುತ್ತೆ ಅಂತಹ ಒಂದು ಗಿಡಗಳಿಗೆ ಇಮಿಡಾಕ್ಲೋಪ್ರಿಡ್ ದ್ರಾವಣವನ್ನು ಹಾಕಿ ತೋಯಿಸಬೇಕಾಗತ್ತೆ ಬುಡವನ್ನು. 200 ಲೀಟರ್ ನೀರಿಗೆ, ಅಂದರೆ 1 ಬ್ಯಾರಲ್ ನೀರಿಗೆ 17.8 SL ಇಮಿಡಾಕ್ಲೋಪ್ರಿಡ್ಡನ್ನು 120 ಮಿಲಿಲೀಟರ್ ಪ್ರಮಾಣದಲ್ಲಿ ಹಾಕ್ಕೊಂಡು ದ್ರಾವಣ ತಯಾರಿಸ್ಕೊಂಡು ಆ ಬೇರಿನ ವಲಯಕ್ಕೇ ಈ ಕೀಟನಾಶಕವನ್ನು ಹಾಕಬೇಕಾಗತ್ತೆ. ಮೇ ತಿಂಗಳಲ್ಲಿ ಈ ಕಾಫಿ ಬೆಳೆನಲ್ಲಿ ರೋಗಗಳ ನಿರ್ವಹಣೆಯನ್ನು ಕೂಡ ಮಾಡಬೇಕಾಗತ್ತೆ. ಕಾಫಿ ತುಕ್ಕು ರೋಗ ಬಹಳ ಮುಖ್ಯವಾದಂಥ ರೋಗ. ಈ ಅರೇಬಿಕ ತೋಟಗಳಲ್ಲಿ ಈ ಕಾಫಿ ತುಕ್ಕು ರೋಗದ ನಿರ್ವಹಣೆಗೆ ಗಮನ ಕೊಡಬೇಕಾಗತ್ತೆ. ಇದಕ್ಕಾಗಿ ಒಂದು ಮುಂಜಾಗ್ರತಾ ಕ್ರಮವಾಗಿ ಹೊಸದಾಗಿ ತಯಾರು ಮಾಡಿದಂಥ ಕ್ಷಾರೀಯ pH ಇರುವಂತಹ %0.5 ಬೋರ್ಡೋ ಮಿಶ್ರಣವನ್ನು ಎಲೆಗಳು ಚೆನ್ನಾಗಿ ತೊಯ್ಯೋ ರೀತಿಯಲ್ಲಿ ಮೇಲೆ ಮತ್ತು ಕೆಳಗಡೆ ಆ ಬೋರ್ಡೋ ಮಿಶ್ರಣ ಬೀಳೋ ರೀತಿಯಲ್ಲಿ ಸಿಂಪರಣೆ ಮಾಡಬೇಕಾಗತ್ತೆ. ಅಂದರೆ ಮಳೆ ಪ್ರಾರಂಭವಾದಕ್ಕಿಂತ ಮುಂಚೆನೇ ಇದನ್ನು ಮಾಡೋದು ಬಹಳ ಒಳ್ಳೆಯದು. ಇದನ್ನು ನಾವು ಮೇ ತಿಂಗಳ ಕೊನೆಯ ವಾರದಲ್ಲಿ ಅಥವಾ ಜೂನ್ ತಿಂಗಳ ಮೊದಲನೇ ವಾರದಲ್ಲಿ ಮಾಡೋದು ಬಹಳ ಮುಖ್ಯ. ಮತ್ತು ಎಲ್ಲೆಲ್ಲಿ ಈ ಕಾಫಿ ತುಕ್ಕು ರೋಗ ಈಗಾಗಲೇ ಇದೆ ಅಂತಹ ಕಡೆಗಳಲ್ಲಿ ಈ ನೈಋತ್ಯ ಮಾನ್ಸೂನ್ ಮಳೆ ಪ್ರಾರಂಭವಾದಕ್ಕಿಂತ ಮುಂಚೆನೇ ಈ ಶಿಲೀಂದ್ರನಾಶಕದ ಸಿಂಪರಣೆ ಮಾಡಬೇಕಾಗತ್ತೆ. ಇದಕ್ಕಾಗಿ ಪ್ರತಿ ಲೀಟರ್ ನೀರಿಗೆ 2 ಮಿಲಿಲೀಟರ್ ಪ್ರಮಾಣದಲ್ಲಿ ಹೆಕ್ಸಾಕೊನೋಝೋಲ್ 5 UC ಬೆರೆಸ್ಕೊಂಡು ದ್ರಾವಣ ತಯಾರಿಸ್ಕೊಂಡು ಸಿಂಪರಣೆ ಮಾಡಬೇಕಾಗತ್ತೆ. ಮಳೆಗಾಲದಲ್ಲಿ ಕಾಫಿ ಬೆಳೆನಲ್ಲಿ ಈ ಕೊಳೆ ರೋಗಗಳು ಹೆಚ್ಚಾಗಿ ಕಾಣಿಸ್ಕೊಳ್ತವೆ. ಇದಕ್ಕಾಗಿ ನಾವು ಕೆಲವೊಂದು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಕಪ್ಪು ಕೊಳೆ ರೋಗ ಮತ್ತು ತೊಟ್ಟು ಕೊಳೆ ರೋಗಗಳು ಹೆಚ್ಚಾಗಿ ಕಾಣಿಸ್ಕೊಳ್ತವೆ. ಆದ್ದರಿಂದ ಈ ರೋಗಗಳ ನಿರ್ವಹಣೆಗಾಗಿ ಕಾಫಿ ಗಿಡಗಳ ನೆತ್ತಿಯನ್ನು ಬಿಡಿಸೋದು ಬಹಳ ಮುಖ್ಯ. ಜೊತೆಗೆ ಈ ಗಿಡಗಳ ಕಫಾತನ್ನು ಮಾಡೋದು ಕೂಡ ಅಷ್ಟೇ ಮುಖ್ಯ. ಜೊತೆಗೆ ಈ ಮುಖ್ಯ ಕಾಂಡದ ಮೇಲೆ ಬರುವಂಥ ಕಂಬ ಚಿಗುರನ್ನು ಕೂಡ ತೆಗಿಬೇಕಾಗತ್ತೆ. ಅಡ್ಡಾದಿಡ್ಡಿ ಬೆಳೆಯುವಂಥ ರೆಂಬೆಗಳನ್ನು ತೆಗಿಬೇಕಾಗತ್ತೆ. ಒಣಗದಂಥ ಮತ್ತು ಈ ಸತ್ತಂಥ ರೆಂಬೆಗಳನ್ನು ಕೂಡ ತೆಗೆದುಹಾಕಬೇಕಾಗತ್ತೆ. ಹಾಗೆಯೇ ಈ ನೆರಳು ಮರಗಳ ಒಣಗದಂಥ ಎಲೆಗಳು ಮತ್ತು ಸಣ್ಣ ರೆಂಬೆಗಳು ಈ ಕಾಫಿ ಪೊದೆ ಮೇಲೇನು ಬಿದ್ದಿರ್ತವೆ ಅವುಗಳನ್ನು ಕೂಡ ಸ್ವಚ್ಛ ಮಾಡಬೇಕಾಗತ್ತೆ. ಇದನ್ನು ಮುಖ್ಯವಾಗಿ ಸಿಂಪರಣೆ ಮಾಡೋದಕ್ಕಿಂತ ಮುಂಚೆ ಮಾಡೋದು ಬಹಳ ಒಳ್ಳೆಯದು. ನೀರು ನಿಲ್ಲದನ್ನು ತಪ್ಪಿಸೋದಕ್ಕೆ ಮಳೆ ಸಂದರ್ಭದಲ್ಲಿ ಸಾಕಷ್ಟು ಬಸಿಗಾಲು ವ್ಯವಸ್ಥೆಯನ್ನು ಮಾಡ್ಕೋಬೇಕು. ಈ ಬಸಿಯುವಂಥ ವ್ಯವಸ್ಥೆಯನ್ನು ಸುಸ್ಥಿತಿಯಲ್ಲಿ ಇಟ್ಕೋಬೇಕು. ಹಾಗೆಯೇ ಈ ತೊಟ್ಲು ಗುಂಡಿಗಳನ್ನು, ಕಂದಕಗಳನ್ನು, ಬಸಿಗಾಲುವೆಗಳನ್ನು ಸ್ವಚ್ಛ ಮಾಡಿ ಅವುಗಳನ್ನು ಸುಸ್ಥಿತಿಯಲ್ಲಿ ಇಟ್ಕೋಬೇಕಾಗತ್ತೆ. ಎಲ್ಲೆಲ್ಲಿ ಪ್ರತಿ ವರ್ಷವೂ ಕೂಡ ಕೊಳೆ ರೋಗ ಕಂಡುಬರುತ್ತೆ ಅಂತಹ ಕಡೆಗಳಲ್ಲಿ %1 ಕ್ಷಾರೀಯವಾದ ಬೋರ್ಡೋ ಮಿಶ್ರಣವನ್ನು ಸಿಂಪರಣೆ ಮಾಡಬೇಕಾಗತ್ತೆ. ವಿಶೇಷವಾಗಿ ಕಾಫಿ ಗಿಡಗಳ ಎಲೆಗಳ ಮೇಲ್ಭಾಗಕ್ಕೆ ಮತ್ತು ಕೆಳಭಾಗಕ್ಕೆ ಅಭಿವೃದ್ಧಿಯಾಗ್ತಾ ಇರುವಂಥ ಕಾಫಿ ಕಾಯಿಗಳಿಗೆ ಚೆನ್ನಾಗಿ ಬೀಳೋ ರೀತಿಯಲ್ಲಿ ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ವಿಶೇಷವಾಗಿ ಮಳೆ ಪ್ರಾರಂಭವಾದಕ್ಕಿಂತ ಮುಂಚೆನೇ ಈ ಸಿಂಪರಣೆ ಕೈಗೊಳ್ಳೋದು ಬಹಳ ಮುಖ್ಯ. ಹಾಗೆಯೇ ಯಾವ್ಯಾವ ಕಾಫಿ ತೋಟಗಳಲ್ಲಿ ಕಾಫಿ ತುಕ್ಕು ರೋಗ ಮತ್ತು ಕಾಫಿ ಕೊಳೆ ರೋಗಗಳು ಕಳೆದ ಬೆಳೆಯಲ್ಲಿ ಏನಾದರೂ ಕಂಡುಬಂದಿದ್ದರೆ ನಾವು ಮುಖ್ಯವಾಗಿ 1% ಬೋರ್ಡೋ ಮಿಶ್ರಣವನ್ನು ಮುನ್ನೆಚ್ಚರಿಕೆ ಸಿಂಪರಣೆಯಾಗಿ ಈ ಮಾನ್ಸೂನ್ ಮಳೆ ಪ್ರಾರಂಭವಾದಕ್ಕಿಂತ ಮುಂಚೆನೇ ಸಿಂಪರಣೆ ಮಾಡೋದು ಬಹಳ ಮುಖ್ಯ. ಈ ರೀತಿ ಸಿಂಪರಣೆ ಮಾಡೋದ್ರಿಂದ ನಾವು ಈ ಕಾಫಿಯ ತುಕ್ಕು ರೋಗವನ್ನು ಚೆನ್ನಾಗಿ ನಿರ್ವಹಣೆ ಮಾಡಬಹುದು, ಹಾಗೆಯೇ ಈ ಕೊಳೆ ರೋಗನೂ ಕೂಡ ನಿಯಂತ್ರಣಕ್ಕೆ ಬರುತ್ತೆ. ಇದುವರೆಗೆ ಮೇ ತಿಂಗಳಿನಲ್ಲಿ ಕಾಫಿ ಬೆಳೆಗಾರರು ಅನುಸರಿಸಬೇಕಾದ ಕ್ರಮಗಳು, ಈ ಕುರಿತು ಮಾಹಿತಿ ಕೇಳಿದಿರಿ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 26,500 ರೂಪಾಯಿಂದ 27,800 ರೂಪಾಯಿ, ಅರಬಿಕಾ ಚೆರಿ 14,800 ರೂಪಾಯಿಂದ 16,600 ರೂಪಾಯಿ, ರೊಬೆಸ್ಟಾ ಪಾರ್ಚ್ಮೆಂಟ್ 21,000 ರೂಪಾಯಿಂದ 22,200 ರೂಪಾಯಿ, ರೊಬೆಸ್ಟಾ ಚೆರಿ 11,800 ರೂಪಾಯಿಂದ 12,800 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ಇಂದಿನ ರೈತಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿರುವ ಕಾರ್ಯಕ್ರಮ ರೈತಧ್ವನಿ ಕಿಸಾನ್ ವಾಣಿ ಕೇಳಿದಿರಿ. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರಚಾರವನ್ನು ಎಚ್ಚರಿಕೆಯಿಂದ ಓದಿ. ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಕಾಂತೂರು ಮೂರ್ನಾಡು ಕರಳನ ಅವರೆಮಾದಂಡ ಕಿರಣ್ ಅಂಗ ಇಂದು ಮರಣಪಟ್ಟಿತು. ಅವಳು ದಂಡು ಬೈತ್ರ ಅವರೆಮಾದಂಡ ಕಿರಣ್ ಅಂಗಡ ಆಕಿರಿ ಕಾರ್ಯ ನಾಳೆ ಒಕ್ಕ ತುಂಟುಗಳತ್ತು ನಡ್ಪಾಂದು ಒಕ್ಕಕರ ಅರ್ಚಿಟಿತು. ಸುದ್ದಿ ಜೊಂಪೆ ಪ್ರಾಯೋಜಕರು ದಿವಂಗತ ನಾಟೋಳಂಡ ಚೋಂದಮ್ಮ ದೇವಯ್ಯ ಇವರ ಆಶೀರ್ವಾದದೊಂದಿಗೆ ಆರಂಭಗೊಂಡು ಕಳೆದ ಸತತ 14 ವರ್ಷಗಳಿಂದ 100% ಫಲಿತಾಂಶದೊಂದಿಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಆಂಗ್ಲ ಮಾಧ್ಯಮದಲ್ಲಿ ಗುಣಾತ್ಮಕ ಶಿಕ್ಷಣವನ್ನು ನೀಡುತ್ತಿರುವ ಏಕೈಕ ಶಾಲೆ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ ಕೊಟ್ಟೂರು ಚೇರಂಬಾಣೆ. ಇಲ್ಲಿ ಪ್ರೀ ನರ್ಸರಿಯಿಂದ 9ನೇ ತರಗತಿವರೆಗೆ ದಾಖಲಾತಿ ಪ್ರಾರಂಭವಾಗಿದ್ದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಾಟೋಳಂಡ ವಿಜು 9448721240. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ. ಜಲಜೀವನ್ ಮಿಷನ್ ಯೋಜನೆಯಡಿ ಕೈಗೊಂಡಿರುವ ಕಾಮಗಾರಿನ ಜೂನ್ ಆಖೀರಿನೊಳಗೆ ಮುಗಿಸಕೂತ ಸಂಬಂಧಪಟ್ಟ ಇಂಜಿನಿಯರ್ಗಳಿಗೆ ಸಂಸದರಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರವು ನಿರ್ದೇಶನ ಕೊಟ್ಟಳು. ಮಡಿಕೇರಿಪೇಟೆನ ಜಿಲ್ಲಾ ಪಂಚಾಯಿತಿ ಸಭಾಬಾಡಿಯಲ್ಲಿ ಇಂದು ನಡೆದ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆ ತೆರೆದ ದಿಶಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತಾಡಿದವು. ಜಲಜೀವನ್ ಮಿಷನ್ನ ಗಂಭೀರತೆ ತಿಳ್ಕೊಂಡು ಬಾಕಿ ಇರುವ ಕಾಮಗಾರಿಗಳನ್ನ ಬೇಗ ಮುಗಿಸೋಕೂ, ಮಡಿಕೇರಿನ ಪಾರಂಪರಿಕ ತ್ಯಾಜ್ಯ ವಿಲೇವಾರಿ ಬೇಡಿಕೆ ಇರುವ ಕಡೆಗಳಲ್ಲಿ ಬಿಎಸ್ಎನ್ಎಲ್ ಟವರ್ ನಿರ್ಮಾಣ, ಹಂಗೆ ನಿರಂತರ ಅಂತರ್ಜಾಲ ಸಂಪರ್ಕ ಕಲ್ಪಿಸುವುದು, ಬಿತ್ತನೆ ಬೀಜ ಹಂಗೆ ರಸಗೊಬ್ಬರ ಶೇಖರಣೆ ಕೆಲಸಗಳ ಕುರಿತಂಗೆ ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಂಡು ಈ ಸಭೆಯಲ್ಲಿ ಜಿಲ್ಲಾಧಿಕಾರಿ ವೆಂಕಟರಾಜ, ಜಿಲ್ಲಾ ಪಂಚಾಯಿತಿ ಸಿಇಒ ಆನಂದ್ ಪ್ರಕಾಶ್ ಮೀನಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್, ಬೇರೆ ಬೇರೆ ಇಲಾಖೆಗಳ ಅಧಿಕಾರಿಗ ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದವು. ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಅಡಿಯಲ್ಲಿರುವ ಬ್ರಹ್ಮಾವರಲ್ಲಿ 2025-26 ಸಾಲಿಗೆ 2 ವರ್ಷದ ಡಿಪ್ಲೊಮಾ ಕೃಷಿ ಕೋರ್ಸ್ಗೆ ಸೇರಿಕೆ ಅರ್ಜಿ ಕರೆದಳು. ಎಸ್ಎಸ್ಎಲ್ಸಿಯಲ್ಲಿ ಕನ್ನಡದಲ್ಲಿ 45% ಅಂಕ ತಕೊಂಡು ಪಾಸಾಗಿ 19 ವರ್ಷದೊಳಗಿರುವ ಜೂನ್ 6 ಮುಟ್ಟ ವೆಬ್ಸೈಟ್ಲಿ ಅರ್ಜಿ ಹಾಕಕ್ಕೆ. ಅರ್ಜಿ ಮತ್ತೆ ಅರ್ಜಿ ಶುಲ್ಕದ ಡಿಡಿನ ಕುಲಸಚಿವರು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ಆವರಣ ಶಿವಮೊಗ್ಗ ಇಲ್ಲಿಗೆ ಕಳಿಸಿಕೊಡಕ. ಕರ್ನಾಟಕ ಲೋಕಾಯುಕ್ತ ಕೊಡಗು ಜಿಲ್ಲೆ ಮಡಿಕೇರಿನ ಲೋಕಾಯುಕ್ತ ಅಧಿಕಾರಿಗ ಇದೇ ತಿಂಗಳ 14 ಬೆಳಿಗ್ಗೆ 11 1 ಗಂಟೆಗೆ ಮುಟ್ಟ ವಿರಾಜಪೇಟೆ ತಹಶೀಲ್ದಾರ್ ಕಚೇರಿ ಸಭಾಬಾಡಿಯಲ್ಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆನಡಿ ದೂರು ಅರ್ಜಿ ಹಂಚಿಕೆ ಮಾಡಿ ತುಂಬಿಸಿದ ಅರ್ಜಿನ ತಕಂಡ ವ್ಯಕ್ತ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕರು ತಿಳಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರು ಕೂಡುಕಟ್ಟಲಿ. ಶಿವಶರಣ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಕಾರ್ಯಕ್ರಮ ಇದೇ 10 ಬೆಳಿಗ್ಗೆ 11 ಗಂಟೆಗೆ ಮಡಿಕೇರಿನ ಗಾಂಧಿ ಭವನದಲ್ಲಿ ನಡೆದಿದೆ. ಸಿದ್ದಾಪುರ 33/11 kV ವಿದ್ಯುತ್ ಉಪಕೇಂದ್ರದಲ್ಲಿ ಹೆಚ್ಚುವರಿ ಶಕ್ತಿ ಪರಿವರ್ತಕನ ಅಳವಡಿಸುವ ಕೆಲಸ ಮಾಡಿಕೊಂಡಿರುವುದರಿಂದ ಈ ಕೇಂದ್ರದಿಂದ ಹೊರಹೋಗುವ ಎಲ್ಲ ಮಾರ್ಗಗಳಲ್ಲಿ ನಾಳೆ ಬೆಳಿಗ್ಗೆ 8 ಗಂಟೆಯಿಂದ 5 ಗಂಟೆಗೆ ಮುಟ್ಟ ವಿದ್ಯುತ್ ಹಂಚಿಕೆಯಲ್ಲಿ ವ್ಯತ್ಯಾಸ ಇದೆ. ಆದ್ದರಿಂದ ಸಿದ್ದಾಪುರ, ಕರಡಿಗೋಡು, ಕೂಡುಗದ್ದೆ, ಗುಯ್ಯಾ, ಮೇಕೂರು, ಮಾಲ್ದಾರೆ, ಇಂಜಲಗಿರಿ ಹತ್ತಿರದ ಜಾಗಗಳಲ್ಲಿ ವಿದ್ಯುತ್ ಇರದುಲೆತ್ತ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಳಿಸಲು. ಕುಶಾಲನಗರ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಎದುರು ಹೊಸದಾಗಿ ಕಟ್ಟಿರುವ ಇಂದಿರಾ ಕ್ಯಾಂಟೀನ್ನ ಇದೇ ತಾರೀಕು 10 ಶನಿವಾರ ಬೆಳಿಗ್ಗೆ ಶಾಸಕರಾದ ಡಾ ಮಂತರಗೌಡ ಉದ್ಘಾಟನೆ ಮಾಡುವಂತ ಪುರಸಭೆನ ಅಧ್ಯಕ್ಷರು ತಿಳಿಸಿದರು. 12ನೇ ಶತಮಾನದಲ್ಲಿ ಸಾಮಾಜಿಕ ಕ್ರಾಂತಿ ಮಾಡಿದ್ದ ಭಕ್ತಿ ಭಂಡಾರಿ ಕಾಯಕಯೋಗಿ ಬಸವಣ್ಣನವು ನುಡ್ದಂಗಿ ಹಂಗೆ ಪ್ರತಿಪಾದನೆ ಮಾಡಿದ ಸಮಾಜ ಕಾರ್ಯ ಈಗಿನ ಸಂದರ್ಭದಲ್ಲಿ ತುಂಬಾ ಅವಶ್ಯಕತೆ ಹುಟ್ಟುತ್ತ ಕೊಡಗು ವಿಶ್ವವಿದ್ಯಾಲಯ ಕನ್ನಡ ಉಪನ್ಯಾಸಕರಾದ ಡಾಕ್ಟರ್ ಜಮೀರ್ ಅಹಮದ್ ಅವು ಹೇಳಿದರು. ಕುಶಾಲನಗರ ತಾಲೂಕಿನ ಶಿರಂಗಾಲ ಗ್ರಾಮದಲ್ಲಿ ನಡೆದ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಶರಣರ ವಚನ ಚಳುವಳಿ ಕುರಿತಂಗೆ ಉಪನ್ಯಾಸ ಕೊಟ್ಟು ಮಾತಾಡಿದ ಅವು, ಸಮಾಜದಲ್ಲಿರುವ ಅಸಮಾನತೆ, ಅಸ್ಪೃಶ್ಯತೆ, ಮೌಢ್ಯ ಇಲ್ಲದಂಗೆ ಮಾಡಿಕೆ ಬಸವಣ್ಣನವು ಸಾಮಾಜಿಕ ಕ್ರಾಂತಿ ನಡೆಸಿದ್ದು, ಸಮಾಜದಲ್ಲಿ ಭ್ರಾತೃತ್ವ, ಸಮಾನತೆ, ಶಾಂತಿ, ನೆಮ್ಮದಿನ ಸಂದೇಶನ ಬಸವಣ್ಣನವು 12ನೇ ಶತಮಾನದಲ್ಲಿ ಸಾರಿದ್ದೋತ ಅವು ಹೇಳಿದವು. 2025-26 ಸಾಲಿನ 3 ವರ್ಷಗಳ ಅವಧಿಯ ಡಿಪ್ಲೊಮಾ ಕೋರ್ಸ್ಗಳಿಗೆ ಸೇರಿಕೆ ವಿಶೇಷಚೇತನ ಅಭ್ಯರ್ಥಿಗಳಿಂದ ಅರ್ಜಿ ಕರೆದಳು. ಅನುದಾನಿತ ಕೋರ್ಸ್ಗಳಾದ ಆರ್ಕಿಟೆಕ್ಚರ್ ಅಸಿಸ್ಟೆಂಟ್ಶಿಪ್, ಕಮರ್ಷಿಯಲ್ ಪ್ರಾಕ್ಟೀಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಜ್ಯುವೆಲ್ಲರಿ ಡಿಸೈನ್ ಮತ್ತು ಟೆಕ್ನಾಲಜಿ ಸೇರಿದಂಗೆ ಸುಮಾರು ಕೋರ್ಸ್ಗಳಿಗೆ ಸೇರಿಕೆ ಎಸ್ಎಸ್ಎಲ್ಸಿ ಪಾಸಾದ ವಿಶೇಷಚೇತನ ಅಭ್ಯರ್ಥಿಗಳಿಂದ ಅರ್ಜಿ ಕರೆದಳು. ಕುಸಿರವು ತುಂಬಿಸಿದ ಅರ್ಜಿನ ಜೂನ್ 16 ತಲುಪಿಸಕೂತ ಮೈಸೂರು ಜೆಎಸ್ಎಸ್ ವಿಶೇಷಚೇತನರ ಪಾಲಿಟೆಕ್ನಿಕ್ನ ಪ್ರಾಂಶುಪಾಲರು ತಿಳಿಸಿದಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡುಕಟ್ಟಲಿ ಭಗವಾನ್ ಬುದ್ಧರ ಜಯಂತಿ ಕಾರ್ಯಕ್ರಮ ಇದೇ 12ರ ಬೆಳಿಗ್ಗೆ 11 ಗಂಟೆಗೆ ಮಡಿಕೇರಿನ ಗಾಂಧಿ ಭವನದಲ್ಲಿ ನಡೆದಿದೆ. ಪೊನ್ನಂಪೇಟಿನ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆನ ವತಿಯಿಂದ 2025-26 ಎಸ್ಎಸ್ಎಲ್ಸಿ ಪಾಸಾದ ಅಭ್ಯರ್ಥಿಗಳಿಗೆ ಎಲೆಕ್ಟ್ರಾನಿಕ್, ಮೆಕ್ಯಾನಿಕ್ ಮತ್ತು ಕಂಪ್ಯೂಟರ್ ಆಪರೇಟರ್ ಹಂಗೆ ಪ್ರೋಗ್ರಾಮಿಂಗ್ ಅಸಿಸ್ಟೆಂಟ್ ಕೋರ್ಸ್ಗಳಿಗೆ ಸೇರಿಕೆ ಅರ್ಜಿ ಕರೆದಳು. ಈ ಸಂಬಂಧ ಹತ್ತಿರದ ಕೈಗಾರಿಕಾ ತರಬೇತಿ ಸಂಸ್ಥೆಗಳಲ್ಲಿನೇ ಖುದ್ದಾಗಿ ಅರ್ಜಿ ಹಾಕಕ್ಕ. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ, ಕೊಟ್ಟೂರು, ಚೇರಂಬಾಣೆ. ವಿರಾಜಪೇಟೆ ಮಹಿಳಾ ಸಮಾಜ ರೋಡ್ಕ್ ಪಟ್ಟಡ ಪೌತಿ ಸಿ ಉತ್ತಯ್ಯ ಆಂಡ ಪೆದಬೆಪ್ಪಂಜಿ ಉದ್ಘಾಟನೆ ಮಾಡುವ ಕಾರ್ಯ ಇದೇ 11ನೇ ನಾರಾಜ ಪೊಲಾಕ 11 ಗಂಟೆಗೆ ನಡಪ. ಕಾರ್ಯಕ್ರಮತ್ಲ ವಿರಾಜಪೇಟೆ ಕ್ಷೇತ್ರ ಶಾಸಕಂಗಳಾನ ಶ್ರೀ ಅಜ್ಜಿಕುಟ್ಟಿರ ಎಸ್ ಪೊನ್ನಣ್ಣ ಹಿಂಗ ಕೂಡಿಯಾಡುವ. 12 ಗಂಟೆಗೆ ಬೋಟೋಳಿ ಗ್ರಾಮತ್ಲುಳ್ಳ ಪಟ್ಟಡ ಒಕ್ಕ ಬಲ್ಯ ಮನೆಯಲ್ಲಿ ಸಭಾ ಕಾರ್ಯಕ್ರಮ ನಡಪ. ಒಕ್ಕಕಾರ ಊರುಕಾರ ತಾಮನೆ ಪೊಮ್ಮಕ ಬೆಂದು ಚಂಗಾದಿಯ ಕೆಲ ತಕ್ಕಾರ ಬೈಂದಿತ್ ಅಧ್ಯಕ್ಷ ಪಿಂಜ ಆಡಳಿತ ಸಮಿತಿ ಪಟ್ಟಡ ಒಕ್ಕ ಬೋಟೋಳಿ ವಿರಾಜಪೇಟೆ. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 222-5571. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಭಾರತಿ ರೇಡಿಯೋ ಹೌಸ್ ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295-021 ಮತ್ತು ಗೋಣಿಕೊಪ್ಪಲ್. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186. ಭಾಗಮಂಡಲದ ಕೆವಿಜಿ ಐಟಿಐನಲ್ಲಿ 2 ವರ್ಷಗಳ ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಹಾಗೂ ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್ ಕೋರ್ಸ್ಗಳಿಗೆ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ವಿದ್ಯಾರ್ಹತೆ, ಎಸ್ಎಸ್ಎಲ್ಸಿ ಪಾಸ್. ಸಂಪರ್ಕಿಸಿ ಪ್ರಾಚಾರ್ಯರ ಮೊಬೈಲ್ ಸಂಖ್ಯೆ 9900092141. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾಂಡ್ ಸಿಟಿ. ಸ್ಯಾಂಡ್ ಸಿಟಿ ಅರ್ಪಿಸುತ್ತಿದೆ ಸ್ಯಾಂಡ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲಾ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದ್ಯನ್ರುಳ ಕರವಂಡ ಸೀಮಾ ಗಣಪತಿ. ಮುಖ್ಯ ಪಠ್ಯ ಸುದ್ದಿ. ಜಲಜೀವನ್ ಮಿಷನ್ ಯೋಜನೆನ ಜೂನ್ ಅಂತ್ಯತ್ರ ಒಳಲು ಪೂರ್ತಿ ಮಾಡಲು ಸಂಸದಂಗ. ಇದೇ ತಿಂಗ 12ನಂಗ ಭಗವಾನ್ ಬುದ್ಧಂಡ ಪುಟ್ಟನ ನಾಳು. ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಪಿಂಜ ಉಸ್ತುವಾರಿ ಸಮಿತಿರ ಸಭೆ ಸಂಸದಂಗಳಾನ ಯದುವೀರ್ ಕೃಷ್ಣದತ್ತ ಒಡೆಯರ ಇಂಗಡ ಕೊರವುಕಾರಿಕೆಯಲ್ಲಿ ಇಂದು ಪೊಲಾಕ 10:30 ಜಿಲ್ಲಾ ಪಂಚಾಯಿತಿ ಸಭಾಬಾಡಿಲ್ ನಡೆದತ್ತು. ಈ ನೇರತ ತಕ್ಪನ್ನ ಸಂಸದಂಗ ಜಲಜೀವನ್ ಮಿಷನ್ ಯೋಜನೆ ರಡಿಲಿ ಪ್ರತಿ ಕುಟುಂಬಕ್ಕೆ ಪೈಪ್ಲು ನೀರು ಎತ್ತಿಚಿಡುವುದು ಸರ್ಕಾರ ಹತ್ರ ಉದ್ದೇಶ ಆಯ್ತುಂಡು. ಆ ನಿಟ್ಟಲು ಅವರ ಮುತುವರ್ಜಿ ಹೇಳ್ತಂಡು ಬಾಕಿ ಉಳ್ಳ ಕೆಲಸತನ ಅಪಚಕ್ಕೆ ಬೆರೆಯ ತುಕೊಂಡು ತಾಕೀತು ಮಾಡಿಚಿ. ಇಲಾಖೆಯ ಅಧಿಕಾರಕ್ಕೆ ಬದ್ಧತೆ ಇಚ್ಛಾಶಕ್ತಿ ಉಂಡೆಂಗಿ ಮಾತ್ರ ಅಭಿವೃದ್ಧಿ ಕಾರ್ಯ ಆಪ್ಪ.